ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸೂಕ್ಷ್ಮ ಜೀವಿಗಳು, ಇವುಗಳ ಪಾತ್ರ, ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಡನೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ನಿಸರ್ಗದಲ್ಲಿ ಕೃಷಿಕರಿಗೆ ಉಪಕಾರ ಮಾಡುವ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ ಬೆಳೆಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಕರಿಸುವ ಅನೇಕ ಜೀವಿಗಳನ್ನು ನಾವು ಕಾಣಬಹುದು. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ವಿಶೇಷವಾದದ್ದು. ಉಪಯುಕ್ತ ಸೂಕ್ಷ್ಮ ಜೀವಿಗಳು ಎಷ್ಟೋ ಜನಗಳ ಗಮನಕ್ಕೆ ಬರೋದಿಲ್ಲ. ಆದರೆ ಗೊತ್ತಿದೆ ಅನೇಕರಿಗೆ, ಮಣ್ಣಿನಲ್ಲಿ ಕಣಗಳೊಂದಿಗೆ ಜೋಡಣೆಯಾಗಿರುವ ಸೂಕ್ಷ್ಮ ಜೀವಿಗಳು ನಮ್ಮ ಉದ್ಧಾರಕ್ಕಿದ್ದಾವೆ. ಹಾಗಾಗಿ ಮಣ್ಣನ್ನು ಹಾಳು ಮಾಡಬಾರದು, ಮಣ್ಣಿಗೆ ತೊಂದರೆ ಮಾಡಬಾರದು ಅಂತ ಅಂದ್ಕೊಂಡು ಪೂಜನೀಯವಾಗಿ ರೈತರು ಮಣ್ಣಿನ ಕಾಯಕವನ್ನು ಮಾಡ್ಕೊಂತ ಬಂದರು. ಮಣ್ಣಿನ ಒಳಗಡೆ ಏನೆಲ್ಲ ಜೀವಿಗಳ ಜಗತ್ತು ಅಡಗಿದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಸವಲಿಂಗಯ್ಯ ಅವರು. ಸೂಕ್ಷ್ಮ ಜೀವಿಗಳ ಜಾಲವನ್ನ ಜಾಲಾಡ್ತಿದ್ದಾರೆ ಡಾಕ್ಟರ್ ಬಸವಲಿಂಗಯ್ಯ ಅವರು. ಡಾಕ್ಟ್ರೇ, ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ನಾನಿವತ್ತು ಕೃಷಿಯಲ್ಲಿ ಬಳಸುವ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಗೊತ್ತಿಲ್ಲದೇನೆ ಕೃಷಿಯಲ್ಲಿ ಅನೇಕ ಸೂಕ್ಷ್ಮ ಜೀವಿಗಳು ಅವುತ್ರದೇ ಆದಂತ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಕೃಷಿ ಬೆಳೆಗಳ ಬೆಳೆಯುವುದಕ್ಕೆ ಮತ್ತೆ ಅವುತ್ರಗಳ ಉತ್ಪಾದಕತೆ ಜಾಸ್ತಿ ಆಗೋದಕ್ಕೆ ಕೊಡುಗೆಯನ್ನು ನೀಡಿವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿಯಲ್ಲಿ ಬೆಳೆದಂತ ತಂತ್ರಜ್ಞಾನದಿಂದ ನಾವು ಅನೇಕ ಸೂಕ್ಷ್ಮ ಜೀವಿಗಳನ್ನ ಗುರುತಿಸಿ ಇಂತಿಂತ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಇರ್ತಕ್ಕಂಥವು ನಮ್ಮ ಕೃಷಿ ಬೆಳೆಗಳಿಗೆ ಈ ತರದ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಟ್ಟಿವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ನಮ್ಗೆ ಈ ಕೃಷಿಯಲ್ಲಿ ಉಪಯೋಗತಕ್ಕಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳ ಬಗ್ಗೆ ಈಗ ನಿಮ್ ಜೊತೆ ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ. ಮೊದಲನೇದಾಗಿ ಅಜೋಲಾ ಬಗ್ಗೆ ಮಾತಾಡೋಣ. ಈ ಅಜೋಲಾ ಅಂತಂದ್ರೆ ಇದು ಕೃಷಿ ಸೂಕ್ಷ್ಮ ಜೀವಿ ಅಲ್ಲ, ಇದು ಒಂದು ಸಸ್ಯ. ಇದು ನೀರಿನಲ್ಲಿ ತೇಲಾಡ್ಕೊಂಡು ಬೆಳೆಯತಕ್ಕಂಥ ಸಸ್ಯ. ಇದು ಇದಕ್ಕೂ ಸೂಕ್ಷ್ಮ ಜೀವಿಗೂ ಏನಪ್ಪ ಸಂಬಂಧ ಅಂತಂದ್ರೆ ಇದು ಒಂದು ಸಸ್ಯ ಅಷ್ಟೇ. ಇದರಲ್ಲಿ ಎಲೆಗಳಿರುತ್ತೆ ಮತ್ತೆ ಬೇರಿರುತ್ತೆ, ಕಾಂಡದ ಆದಂತ ಅಂಶ ಇರಲ್ಲ. ಆದ್ರೆ ಇದು ನೀರಿನಲ್ಲಿ ತೇಲಾಡ್ಕೊಂಡು ಬೆಳೀತಾ ಇರ್ತದೆ. ಆದ್ರೆ ಈ ಸಸ್ಯ ಏನ್ ಮಾಡುತ್ತೆ, ತನ್ನ ಎಲೆಯ ತಳಭಾಗದಲ್ಲಿ ಕೆಲವೊಂದು ಪೌಚ್ ತರ ತಳಗಳು ಅಥವಾ ಸ್ಟ್ರಕ್ಚರ್ ಇರುತ್ತೆ. ಅಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಒಂದು ಸೂಕ್ಷ್ಮ ಜೀವಿಗೆ ಜಾಗವನ್ನು ಮಾಡಿಕೊಡುತ್ತೆ. ಇವು ಒಂದು ರೀತಿ ಅಜೋಲಾ ಮತ್ತೆ ನೀಲಿ ಹಸಿರು ಪಾಚಿ ಇವೆರಡು ಒಟ್ಟಿಗೆ ಸಹಜೀವನವನ್ನ ನಡೆಸ್ತವೆ. ಸಿಂಬಾಯಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಹೆಂಗಪ್ಪ ಅಂತಂದ್ರೆ ಈ ನೀಲಿ ಹಸಿರು ಪಾಚಿ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನ ಎಳೆದು ಅಜೋಲದಲ್ಲಿ ಫಿಕ್ಸ್ ಮಾಡುತ್ತೆ. ಅದು ಪೂರಕವಾಗಿ ಅಂದ್ರೆ ಈ ಅಜೋಲ ಬೆಳವಣಿಗೆಗೆ ಬೇಕಾದಂತ ಸಾರಜನಕವನ್ನ ನೀಲಿ ಹಸಿರು ಪಾಚಿ ಅಜೋಲ ಒದಗಿಸ್ಕೊಟ್ರೆ ಅದಕ್ಕೆ ಪೂರಕವಾಗಿ ಅಜೋಲ ಏನ್ ಮಾಡುತ್ತೆ, ಈ ನೀಲಿ ಹಸಿರು ಪಾಚಿಗೆ ಫುಡ್ ಅಂಡ್ ಶೆಲ್ಟರ್ ಕೊಡುತ್ತೆ. ಈ ಅಜೋಲದ ಎಲೆಗಳಲ್ಲಿ ಉತ್ಪಾದನೆ ಆದಂತ ಆಹಾರ ಈ ನೀಲಿ ಹಸಿರು ಪಾಚಿ ಬೆಳವಣಿಗೆ ಕೊಡುತ್ತೆ ಮತ್ತೆ ಇದಕ್ಕೆ ಉಳ್ಕೊಳ್ಳಕ್ಕೆ ಜಾಗವನ್ನು ಕೊಡುತ್ತೆ. ಈ ರೀತಿಯಲ್ಲಿ ಅವೆರಡು ಸಹಜೀವನದ ಮೂಲಕ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನ ಹಿಡಿದು ಮಣ್ಣಿನಲ್ಲಿ ಅಥವಾ ಆ ಗಿಡದಲ್ಲಿ ಸೇರಿಸುತ್ತೆ. ಅದನ್ನ ನಾವು ಗೊಬ್ಬರವಾಗಿ ಬಳಸೋದ್ರಿಂದ ಮಣ್ಣಿನ ಫಲವತ್ತೆ ಕೂಡ ಚೆನ್ನಾಗಾಗುತ್ತೆ. ಈ ಅಜೋಲವನ್ನ ಬೆಳಕೋಬೇಕಾದ್ರೆ ಪೂರಕವಾದ ಅಂಶಗಳು ಯಾವ್ಯಾವತ್ತು ಅಂತಂದ್ರೆ ಮಣ್ಣಿನಲ್ಲಿ ರಸಸಾರ ಅಂದ್ರೆ ಸಾಯಿಲ್ ಪಿ ಎಚ್ ಅಂತ ಏನ್ ಹೇಳ್ತೀವಿ ಅದು 5-6.5 ತನಕ ಇರಬೇಕು. ಮತ್ತೆ ಮಣ್ಣಲ್ಲಿ ಇರ್ತಕ್ಕಂಥ ಉಷ್ಣಾಂಶ 27-32 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ, ಅಷ್ಟು ಇರ್ಲಿದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರಬೇಕು ಹಾಗೂ ಮಣ್ಣು ಫಲವತ್ತಾಗಿರ್ಬೇಕು. ಇಷ್ಟೆಲ್ಲ ಅಂಶಗಳಿತ್ತು ಅಂತಂದ್ರೆ ಅಜೋಲ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಜೊತೆಗೆ ನಿಂತು ನೀರು ಇರಬೇಕು. ಹಾಗಾಗಿ ಇದು ಭತ್ತದ ಗದ್ದೆಗಳಲ್ಲಿ ನಾವು ಚೆನ್ನಾಗಿ ಬೆಳಕೋಬಹುದು. ಅಜೋಲವನ್ನ ನಾವು ಕೃಷಿಯಲ್ಲಿ ಬಳಸೋದ್ರಿಂದ ನಮ್ಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಅಂತ ನಾನು ಹೇಳೋದಾದ್ರೆ, ಅಜೋಲದಲ್ಲಿ ಸುಮಾರು 4-6% ಸಾರಜನಕ ಇದೆ. ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂತ ಸಾರಜನಕ. ನಾವು ಯಾವುದೇ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳು, ಬೇರೆ ಇತರ ಎಲ್ಲಾ ಗೊಬ್ಬರಗಳು ಕಂಪೇರ್ ಮಾಡಿಕೊಂಡ್ರು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು 5-10 ಜಾಸ್ತಿ ಸಾರಜನಕವನ್ನು ಇದು ಹೊಂದಿದೆ. ಅದೇ ರೀತಿ 2-3 ಹೆಚ್ಚು ರಂಜಕವನ್ನು ಹೊಂದಿದೆ, ಸುಮಾರು 0.5-1% ಅಷ್ಟು ರಂಜಕ ಇದೆ. 3-6% ಅಷ್ಟು ಪೊಟಾಶಿಯಂಶ ಕೂಡ ಅಜೋಲದಲ್ಲಿದೆ. ಅದರ ಜೊತೆಗೆ ಅಜೋಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಮ್ಯಾಂಗನೀಸ್, ಐರನ್ ಇತರ ಅನೇಕ ಲಘು ಪೋಷಕಾಂಶಗಳು ಕೂಡ ಇದೆ. ಜೊತೆಗೆ ನ್ಯೂಟ್ರಿಷನ್ ಅಂದ್ರೆ ಅಲ್ಲಿನ ನೋಡೋದಾದ್ರೆ ಸಾರಜನಕ 24-26% ಇದೆ. ಅಂದ್ರೆ ಸಾರಜನಕ ಅಂದ್ರೆ ಪ್ರೋಟೀನ್ ಅಂಶ, ಮತ್ತೆ ಫೈಬರ್ 9% ಇದೆ, ಕೊಬ್ಬಿನಂಶ 5% ಇದೆ. ಹಾಗಾಗಿ ಇದನ್ನ ನಾವು ಗೊಬ್ಬರದ ಜೊತೆಗೆ ನಮ್ಮ ಜಾನುವಾರುಗಳಿಗೆ ಆಹಾರವಾಗೂ ಯೂಸ್ ಮಾಡಬಹುದು. ಇದನ್ನ ಕೋಳಿಗಳಲ್ಲಿ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಮೀಟ್ ಮೊಟ್ಟೆ ಸಿಗುತ್ತೆ, ಮತ್ತೆ ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಯೂಸ್ ಮಾಡೋದ್ರಿಂದ ಸುಮಾರು 15-20% ಹಾಲಿನ ಇಳುವರಿಯನ್ನು ಕೂಡ ನಾವು ಹೆಚ್ಚಾಗಿ ಪಡ್ಕೋಬಹುದು. ನಾವು ಇದನ್ನ ಸಸಿ ಮಡಿನಲ್ಲೂ ಕೂಡ ಬೆಳೆಸಬಹುದು ಅಥವಾ ಗದ್ದೆಗಳಲ್ಲೂ ಬೆಳೆಸಬಹುದು. ಗದ್ದೆನಲ್ಲಿ ಬೆಳೆಸಕ್ ಮುಂಚೆ ನಾವು ಇದ್ರ ಬಿತ್ತನೆ ಬೀಜನ ಮಾಡಿಕೊಂಡು ಆಮೇಲೆ ಗದ್ದೆನಲ್ಲಿ ಹಾಕಿ ನಾವು ಗದ್ದೆಯಲ್ಲಿ ಕೂಡ ಅದನ್ನ ಬೆಳೆಸ್ಕೊಂಡು ನಮ್ಮ ಮಣ್ಣಿಗೆ ಸೇರಿಸಬಹುದು. ನಾವು ಸಸಿ ಮಡಿನಲ್ಲಿ ಬೆಳೆಸಬೇಕಾದ್ರೆ ಒಂದಷ್ಟು ತೊಟ್ಟಿಗಳನ್ನ ಮಾಡ್ಕೋಬೇಕಾಗತ್ತೆ. ಅದು ಸಿಮೆಂಟ್ ತೊಟ್ಟಿಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಹಾಸನ್ನ ಹಾಸ್ಕೊಂಡು ಕೂಡ ಒಂದೊಂದು ತೊಟ್ಟಿನ ಮಾಡ್ಕೋಬಹುದು. ಅಥವಾ ನಮ್ಗೆ ಲೋಕಲ್ ಆಗಿ ನೀರ್ ನಿಂತ್ಕೋ ತರ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಕಟ್ಕೋಬಹುದು ಆತರ ಕಟ್ಕೊಂಡು ಕೂಡ ನಾವು ತೊಟ್ಟಿ ಮಾಡ್ಕೋಬೇಕು. ಈ ತೊಟ್ಟಿ ಸುತ್ತಳತೆ ಯಾವ ರೀತಿ ಇರಬೇಕು ಅಂತಂದ್ರೆ ಸುಮಾರು 1-10 ಉದ್ದ, 1-3 ಅಗಲ, 1 ಆಳ ಇದ್ರೆ ಸಾಕು. ಯಾಕಂತ ನೀರಿನಲ್ಲಿ ತೇಲಾಡ್ಕೊಂಡು ಬೆಳೀತಕ್ಕಂಥ ಸಸ್ಯ ಇದು. ಇದಕ್ಕೆ ಸುಮಾರು 1-4 ನಿಂತ ನೀರು ಇರಬೇಕು. ಹಾಗಾಗಿ ಈ ತರದ ಸೈಜ್ ತೊಟ್ಟಿಗಳನ್ನ ಕಟ್ಕೋಬೇಕು. 1 ಗದ್ದೆನಲ್ಲಿ ಈ ಅಜೋಲವನ್ನ ನಾವು ಬಿತ್ತಿ ಅಲ್ಲಿ ಬೆಳ್ಕೊಂಡು ನಾವು ಭತ್ತದ ಗದ್ದೆನ ಸೇರಿಸ್ತೀವಿ ಅನ್ನೋದಾದ್ರೆ ಸುಮಾರು 1 200-300 kg ಅಜೋಲವನ್ನ ಹಾಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನಾವು ಬಿತ್ತನೆ ಬೀಜವಾಗಿ ಸಸಿ ಮಡಿನಲ್ಲಿ ಬೆಳೆಸ್ಕೋಬೇಕು ಅಂತಂದ್ರೆ ಸುಮಾರು 7-8 ತೊಟ್ಟಿಗಳು ಬೇಕಾಗ್ತವೆ. ನಾ ಏನ್ ಹೇಳಿದೆ ಆ ಸೈಜ್ ತೊಟ್ಟಿಗಳು. ಇನ್ ಕೇಸ್ ನಮ್ಗೆ ಅಷ್ಟು ತೊಟ್ಟಿಗಳಿಲ್ಲ ಅಂತಂದ್ರೆ 1-2 ಇದ್ರು ಕೂಡ ಆ ತೊಟ್ಟಿನಲ್ಲಿ ಬೆಳೆದಂತ ಅಜೋಲವನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಒಣಗಿಸಿಟ್ಕೊಂಡು ಅನಂತರದಲ್ಲಿ ಯೂಸ್ ಮಾಡಿದ್ರೆ ಅದು ನೀರು ಸಿಕ್ಕದಾಗ ಮತ್ತೆ ಅದು ಚಿಗುರೊಡೆದು ಜೀವ ಬಂದು ಅದು ಬೆಳೆಯುತ್ತೆ. ಆ ರೀತಿ ಮೇಲೂ ಕೂಡ ಬೆಳೆಸಿಟ್ಕೊಂಡು ಅದನ್ನ ನಾವು ಸ್ಟೋರ್ ಮಾಡ್ಕೊಂಡು ನಂತರದಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಸಸಿ ಮಡಿನಲ್ಲಿ ನಾವು ಅಜೋಲವನ್ನ ಬೆಳೆಸೋದಾದ್ರೆ ತೊಟ್ಟಿಗಳಿಗೆ ನಾವು ಇದ್ರ ಬೆಳವಣಿಗೆಗೆ ಏನೆಲ್ಲ ಪೋಷಕಾಂಶಗಳು ಕೊಡಬೇಕು ಅಂತಂದ್ರೆ 1/4 kg ಬೂದಿ, 1/4 kg ಸಿಂಗಲ್ ಸೂಪರ್ ಫಾಸ್ಫೇಟ್, 120 g ಪೊಟಾಸಿಯಂ ಸಲ್ಫೇಟ್, 40 g ಸೋಡಿಯಂ ಮಾಲಿಬ್ಡೇಟ್, 15 g ಫ್ಲೂರಾನ್ ಹಾಕ್ಬೇಕು. ಇದನ್ನ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಈ ಸೋಡಿಯಂ ಮಾಲಿಬ್ಡೇಟ್ ಅಂದ್ರೆ ಮಾಲಿಬ್ಡಿನ್ ನಮ್ಮ ಸಾರಜನಕ ಸ್ಥಿರೀಕರಣದಲ್ಲಿ ಕೆಲಸ ಮಾಡೋದ್ರಿಂದ ಅದು ಚೆನ್ನಾಗಿ ಸಾರಜನಕ ಸ್ಥಿರೀಕರಣದಲ್ಲಿ ಉಪಯೋಗ ಆಗುತ್ತೆ. ಮತ್ತೆ ಫ್ಯೂರಿಡಾನ್ ಏನಾದ್ರು ಹುಳುಗಳು ಬಂದು ಅಜೋಲ ತಿನ್ನೋದಾದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಫ್ಯೂರಿಡಾನ್ ಹಾಕತ್ತೀವಿ. ಇನ್ ಮುಗ್ಸೋದೆಲ್ಲ ಅದ್ರ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಇಷ್ಟೆಲ್ಲ ನನ್ನ ಹತ್ರ ಇಲ್ಲ ಅನ್ನೋದಾದ್ರೆ ರೈತರ ಮಟ್ಟದಲ್ಲಿ ನಾವು ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂತನ್ನೋದಾದ್ರೆ 1 ಸಗಣಿ ತಗೊಳ್ಳೋದು. ಬುಟ್ಟಿ ಅಂದ್ರೆ 1 55-50 kg ಅಷ್ಟು ಹಸುವಿನ ಸಗಣಿ ತಗೊಂಡು ಅದನ್ನ ಚೆನ್ನಾಗಿ ಗಬಡ ಮಾಡಿ ಅದಕ್ಕೆ 15 g ಪ್ಯೂರಿಡಾನ್ ಅರಳುಗಳನ್ನ ಸೇರಿಸ್ಬಿಟ್ಟು ಈ ತೊಟ್ಟಿನಲ್ಲಿ ಹಾಕೋದು. 3-4 ಹಾಗೆ ಬಿಟ್ಟು ಬಿಡ್ಬೇಕು. ಬಿಟ್ಟಾದ್ಮೇಲೆ ಎಷ್ಟು ಅಜೋಲ ಸಿಗುತ್ತೆ ಅಷ್ಟು ಅಜೋಲವನ್ನ ತೊಟ್ಟಿಯಲ್ಲಿ ಹಾಕಿದ್ರೆ ಸುಮಾರು 5-6 ಅಜೋಲವನ್ನ ನಾವು ಬಿಗಿನಿಂಗ್ ಅಲ್ಲಿ ಹಾಕ್ತು ಅಂತಂದ್ರೆ ಸುಮಾರು 10-12 100-120 kg ಅಜೋಲವನ್ನ ನಾವು ಹಾರ್ವೆಸ್ಟ್ ಮಾಡಬಹುದು. ಅದಿಲ್ಲ ಅಂತಂದ್ರೆ ಎಷ್ಟಿತ್ತು ಅಂದ್ರೆ ಅಷ್ಟು ಹಾಕಿದ್ರು ಕೂಡ 15-20 ಇಡೀ ತೊಟ್ಟಿ ತುಂಬಾ ಅಜೋಲ ಬೆಳ್ಕೊಳುತ್ತೆ. ಬೆಳೆದಂಗೆ ನಾವು ಅದು ಹಾರ್ವೆಸ್ಟ್ ಮಾಡ್ಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕಂತ ಉಪಯೋಗಿಸ್ಕೊಂಡು ಹೋಗ್ಬಹುದು. ಈ ರೀತಿ ನಾವು ಸಸಿ ಮಡಿನಲ್ಲಿ ಅಜೋಲವನ್ನ ಬೆಳೆಸ್ಕೋಬಹುದು. ಇನ್ನು ಗದ್ದೆಗೆ ಆಗಿ ಅಜೋಲವನ್ನ ನಾವು ಯಾವ ರೀತಿ ಬೆಳೆಸ್ಕೋತೀವಿ ಅನ್ನೋದಾದ್ರೆ, ನಾಟಿಗೆ ಮೊದಲು ಗದ್ದೆಗೆ ಎಷ್ಟು ಪೋಷಕಾಂಶಗಳು ಸೇರಿಸಬೇಕು ಅಂತಂದ್ರೆ 1 30 kg ಸಿಂಗಲ್ ಸೂಪರ್ ಫಾಸ್ಫೇಟ್, 20 kg ಬೂದಿ, ಒಂದ್ 4 kg ಅಷ್ಟು ಪೊಟಾಸಿಯಂ ಸಲ್ಫೇಟ್, ಒಂದ್ 100 g ಸೋಡಿಯಂ ಮಾಲ್ಬಿಟ್ಟು, 1 kg ಫ್ರೂಡ್ ಅನ್ನ ನಾವು ಗದ್ದೆಗೆ ಹಾಕಿ ಅದೆಲ್ಲವನ್ನ ಬಿಡಬೇಕಾಗುತ್ತೆ. ಗದ್ದೆ ರೆಡಿ ಮಾಡ್ಕೊಂಡು ಅದ್ರಲ್ಲಿ ನೀರನ್ನ ನಿಲ್ಸಿ ಬಿಡಬೇಕು. ನಾನು ಮೊದಲೇ ಹೇಳ್ದಾಗ ಯಾವ ಸಿಕ್ಲಿಲ್ಲ ಅಂತಂದ್ರೆ ಒಂದ್ 2 ton ಅಷ್ಟು ಕೊಟ್ಟಿಗೆ ಗೊಬ್ಬರ, 1 kg ಅಷ್ಟು ಫ್ರೂಡ್ ಅನ್ನ ಮಣ್ಣಿಗೆ ಸೇರಿಸಿ ಒಂದ್ ಎಕರೆಗೆ ಒಂದ್ 200-300 kg ಅಷ್ಟು ಅದೆಲ್ಲವನ್ನ ನಾವು ಹಾಕ್ತು ಅಂತಂದ್ರೆ ಒಂದ್ 20 ದಿವಸದಲ್ಲಿ ಅದು 4,000-5,000 kg ಅಷ್ಟು ಬೆಳೆಯುತ್ತೆ. ಅದನ್ನ ನಾವು ಮತ್ತೆ ಗದ್ದೆಲ್ಲಿ ನಿಂತಿರ್ತಕ್ಕಂತ ನೀರನ್ನೆಲ್ಲ ಹೊರಗಡೆ ತೆಗೆದು ಅದನ್ನ ಮಣ್ಣಿಗೆ ಸೇರಿಸಿ ಗದ್ದೆಗೂ ಕೂಡ ಸೇರಿಸಬಹುದು, ಮಣ್ಣಿಗೆ ಕೂಡ ಸೇರಿಸಿಕೊಂಡು ಅದರ ಉಪಯೋಗವನ್ನ ಪಡ್ಕೋಬಹುದು. ಅದ್ರ ಜೊತೆಗೆ ಭತ್ತದ ಗದ್ದೆಗಳಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಭತ್ತ ನಾಟಿ ಮಾಡೋ ಸಂದರ್ಭದಲ್ಲೂ ಕೂಡ ನಾವು ಈ ಅಜೋಲವನ್ನ ಭತ್ತದ ಗದ್ದೆಗಳಿಗೆ ಸೇರಿಸಬಹುದು. ಭತ್ತ ನಾಟಿ ಮಾಡಿ ಒಂದ್ ವಾರಗಳ ಕಾಲ ಬೇರು ಬಿಟ್ಟು ಅದ್ ಮತ್ತೆ ಅದ್ ಚಿಗುರೋಕೆ ಪೈರುಗಳೇನು ಜಾಸ್ತಿ ಬೆಳೆಯಲ್ಲ. ಅಂತ ಟೈಮಲ್ಲಿ ಸಾಕಷ್ಟು ಪ್ರಮಾಣದ ಸೂರ್ಯನ ಬೆಳಕು ಗದ್ದೆನಲ್ಲಿ ಬೀಳ್ತಾ ಇರ್ತದೆ. ನಾವು ಅಜೋಲವನ್ನ ನಾಟಿ ಮಾಡಿದಾಗ ಒಂದ್ 1/2 inch 1 inch ಅಷ್ಟು ನೀರನ್ನು ನಿಲ್ಲಿಸಿಕೊಂಡು ಅಜೋಲವನ್ನ ಗದ್ದೆಗೆ ಬಿಟ್ರೆ ಈ ಒಂದ್ ವಾರದಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮತ್ತೆ ಅದು ಬೇರ್ ರಿಕವರ್ ಆಗಿ ಮತ್ತೆ ಗಿಡ ಎಲ್ಲ ಬೆಳೆದು ಫುಲ್ ಲ್ಯಾಂಡ್ ಕವರ್ ಆಗೋಕೆ ಇನ್ನೂ ಒಂದು 20-30 ದಿನ, ಅಂದ್ರೆ ನಾವು ತೆಂಡೆ ಹೊಡೆಯೋದು ಅಂತ ಏನ್ ಹೇಳ್ತೀವಿ ಆ ಟೈಮು ಅಷ್ಟರಲ್ಲಿ ಒಂದ್ 30 ದಿನನೇ ಬೇಕಾಗತ್ತೆ. ಸೊ 20 ದಿನದಲ್ಲೇ ಅಜೋಲ ಚೆನ್ನಾಗಿ ಬೆಳೆಯುತ್ತೆ. ಈ ಬೆಳೆದಾದ್ಮೇಲೆ ಗದ್ದೆಯಲ್ಲಿ ನಿಂತಿರ್ತಕ್ಕಂಥ ನೀರನ್ನ ಹೊರಗಡೆ ತೆಗೆದ್ಬಿಟ್ಟು ಕೋನೋವೀಡ್ರ ಸಹಾಯದಿಂದ ಅಥವಾ ಕಾಳುಗಳು ಬಿಟ್ಟು ಕಾಲಲ್ಲಿ ತುಳಿದು ಕೂಡ ಅಜೋಲವನ್ನ ಮಣ್ಣಿಗೆ ಸೇರಿಸಬಹುದು. ಮೊದಲೇ ಹೇಳದಾಗೆ ಅಜೋಲದಲ್ಲಿ ಕಾಂಡ ಇರಲ್ಲ, ಬೇರು ಮತ್ತೆ ಎಲೆಗಳು ಮಾತ್ರ ಇರುತ್ತೆ. ಮಣ್ಣು ಒಳಗೋದಾಗ ಇದೇನಾಗತ್ತೆ, ಚೆನ್ನಾಗಿ ಕೊಳತೋಗುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಡುಗಡೆ ಆಗ್ತವೆ, ಅವು ನಮ್ಮ ಭತ್ತದ ಗಿಡಗಳು ಅಥವಾ ಬೇರೆ ಬೆಳೆಗಳಿಗೆ ಸಿಕ್ಕಿ ಬೆಳೆಗಳು ಚೆನ್ನಾಗಿ ಬೆಳೀತವೆ. ಈ ರೀತಿಯಾಗಿ ನಾವು ತೊಟ್ಟಿ ಮತ್ತೆ ಗದ್ದೆಗಳಲ್ಲಿ ಅಜೋಲವನ್ನ ಬೆಳೆಸ್ಕೊಂಡು ಅದ್ರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ನೋಡಿ, ವಿಶೇಷವಾಗಿ ಭತ್ತ ಬೆಳೆಯೋರಿಗೆ ಅಜೋಲಾ ಉಪಯುಕ್ತವಾದ ಜೈವಿಕ ಸಂಪನ್ಮೂಲ. ಎರಡನೇದು ಜಾನುವಾರುಗಳಿಗೆ, ಕೋಳಿಗಳಿಗೆ, ಕೋಳಿ ಮತ್ತೆ ಹಾಲು ಕೊಡ್ತಕ್ಕಂಥ ಹಸುಗಳಿಗೂ ಕೂಡ ಅನುಕೂಲ ಆಗುತ್ತೆ. ಹೌದು ಹೌದು. ಭತ್ತದ ಗದ್ದೆನಲ್ಲಿ ನಾವು ಅಜೋಲವನ್ನ ಬೆಳೆಯೋದಾದ್ರೆ ಭತ್ತ ನಾಟಿ ಆದಾಗ ಏನಾಗುತ್ತೆ, ಭತ್ತದ ಪೈರುಗಳನ್ನ ಕಿತ್ತು ನಾಟಿ ಮಾಡಿರ್ತೀವಿ, ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ಆ ಬೇರುಗಳು ತಿಳಿಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ. ನಾವು ನಾಟಿ ಮಾಡಾದ್ಮೇಲೆ ಮತ್ತೆ ಹೊಸ ಬೇರುಗಳು ಬಂದು ಗಿಡ ಅದ್ ನಿಲ್ಬೇಕು. ಮಿನಿಮಮ್ ಅಂತಂದ್ರೆ 4-1 ವಾರಗಳ ಕಾಲ ಅಲ್ಲಿ ಯಾವುದೇ ವಿಧವಾದಂತ ನಾಟಿ ಮಾಡಿದಂತ ಪೈರಿನ ಬೆಳವಣಿಗೆ ನಾವು ಕಾಣಲ್ಲ. 3ನೇ ದಿನಕ್ಕೆ ಅದು ಸ್ವಲ್ಪ ಬಿಳಿಸ್ಕೊಂಡಿದಂತ ಪೈರು ಹಸಿರು ಬಣ್ಣ ತಿರುಗುತ್ತೆ. ಹಸಿರು ಬಣ್ಣ ತಿರುಗಿ ಆ ಪೈರು ಇನ್ನೊಂದು ಎಲೆ ಬರಬೇಕು ಅಂದ್ರೆ ನಾವು ಹೆಚ್ಚು ಕಡಿಮೆ 1 ವಾರದ ಮೇಲೇನೆ ಕಾಯ್ಬೇಕು. ಅಂತ ಸಂದರ್ಭದಲ್ಲಿ ನಾವು ಅಜೋಲವನ್ನ ಬಿಟ್ಬಿಟ್ರೆ ಏನಾಗುತ್ತೆ, ಸುಮಾರು 200-300 kg ಅಜೋಲ ಬಿಡ್ತು ಅಂತಂದ್ರೆ ಎಷ್ಟೋ ಭಾಗವನ್ನ ಅದು ಕವರ್ ಮಾಡ್ಕೊಳ್ಳುತ್ತೆ. ನಾಟಿ ಮಾಡಾದ್ಮೇಲೆ ಕೆಲವೊಂದು ಬೀಜದ ಕಳೆಗಳು ಮೊಳಿತಾ ಇರ್ತದೆ. ಈ ಪ್ರಕೃತಿನಲ್ಲಿ ಯಾವುದೇ ಬೀಜಗಳು ಮೊಳಕು ಬೆಳಿಬೇಕು ಅಂತಂದ್ರೆ ಸೂರ್ಯನ ಬೆಳಕಬೇಕು. ನಾವು ಅಜೋಲವನ್ನ ಗದ್ದೆಲ್ ಬಿಟ್ಟ ತಕ್ಷಣ ಏನಾಗುತ್ತೆ, ಕೆಲವು ಭಾಗ ಒಂದ್ ವಾರದಲ್ಲಿ ಅಥವಾ 10 ದಿವಸದಲ್ಲಿ ಎಲ್ಲ ಕವರ್ ಮಾಡಿ ನೀರು ಎಲ್ಲಾ ಪದರದಲ್ಲಿ ಅಜೋಲ ಕವರ್ ಆಗೋದ್ರಿಂದ ಸೂರ್ಯನ ರಶ್ಮಿಯನ್ನ ಒಳಗಡೆ ಬಿಟ್ಕೊಳ್ಳಲ್ಲ, ಅಜೋಲನೇ ಎಲ್ಲ ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅಜೋಲ ಬೆಳೆಯೋದ್ರಿಂದ ಕಳೆಗಳನ್ನು ಕೂಡ ನಿರ್ವಹಣೆ ಮಾಡಬಹುದು, ಅಜೋಲ ಬೆಳ್ಕೊಂಡು ಮಣ್ಣಿಗೆ ಸೇರಿಸಿ ನಮ್ಮ ಮಣ್ಣಿನ ಫಲವತ್ತನ ಕಾಪಾಡ್ಕೋಬಹುದು, ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಗಿಡಗಳಿಗೂ ಕೂಡ ಕೊಡಬಹುದು. ಈ ರೀತಿ ಎಲ್ಲ ಅನುಕೂಲಗಳು ಅಜೋಲ ಬೆಳೆಯೋದ್ರಿಂದ ನಮ್ಗೆ ಸಿಗುತ್ತೆ. ಹೌದು. ಈಗ ಭತ್ತ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಸಿದ್ಧತೆ ಮಾಡ್ಕೊಂಡ್ರೆ ಸಸಿ ನಾಟಿ ಮಾಡಿದ ಬಳಿಕ ಅಜೋಲ ಇನ್ನಷ್ಟು ಹೆಚ್ಚಿಗೆ ಆಗ್ತದೆ, ಅನುಕೂಲಕ್ಕೆ ಬರುತ್ತಲ್ವಾ? ಸಿಗುತ್ತೆ ಸರ್, ಆದ್ರೆ ಆ ಟೈಮ್ ಇಲ್ಲ ಅಂತಂದ್ರೆ ಈ ತರ ಮಾಡ್ಕೋಬಹುದು. ನಾನು ಮುಂಚೆನೆ ಹೇಳ್ದಂಗೆ ಗದ್ದೆ ರೆಡಿ ಮಾಡ್ಕೊಂಡು ಅಜೋಲ ಬಿಟ್ಟು ಅದನ್ನ ಬೆಳೆಸಿ ಮಣ್ಣಿಗೆ ಸೇರಿಸಿ ನೀರೆಲ್ಲ ತೆಗೆದ್ಬಿಟ್ಟು ಉಳುಮೆ ಮಾಡ್ತಾನೆ, ಮಣ್ಣಿಗೆ ಸೇರಿಸಿ ಕೂಡ ನಾಟಿ ಮಾಡಬಹುದು. ಟೈಮ್ ಇಲ್ಲ ಅನ್ನೋದಾದ್ರೆ ನಾಟಿ ಮಾಡಿದ್ಮೇಲೆ ಕೂಡ ಈ ಅಜೋಲನ ಬಿಟ್ಟು ಆಮೇಲೆ ಏನಂತಂದ್ರೆ ಲೈನ್ ಅಲ್ಲಿ ನಾಟಿ ಮಾಡಿದ್ರೆ ಕೊನವಿಟ್ರಿಂದ ನಾವು ಮಣ್ಣಿಗೆ ಸೇರಿಸಬಹುದು, ಇಲ್ಲ ಅಂತಂದ್ರೆ ಆಳುಗಳು ಬಿಟ್ಟು ತುಳಸಿ ಮಣ್ಣಿನ ಒಳಗಡೆ ಸೇರಿಸಬೇಕು. ನಿಜ. ಏಕದಳ ದ್ವಿದಳ ಧಾನ್ಯಗಳು ಮತ್ತು ಪ್ಲಾಂಟೇಶನ್ ಬೆಳೆಗಳು, ತರಕಾರಿಗಳು ಇತ್ಯಾದಿ ಫಸಲುಗಳಿಗೆ ಇವತ್ತು ಎಷ್ಟೋ ತಜ್ಞರು ಹೇಳೋದಿದೆ, ಟ್ರೈಕೋಡರ್ಮ ಬಳಸ್ಕೊಳ್ಳಿ, ರೈಸೋಬಿಯಂ ಬಳಸ್ಕೊಳ್ಳಿ, ಸ್ಯೂಡೋಮೋನಸ್ ಹಾಕೊಳ್ಳಿ, ಇನ್ನು ಬೇರೆ ಬೇರೆ ಬೇಸಿಲಸ್ಸು, ಆಮೇಲೆ ರಂಜಕ ಕರಗಿಸುವ ಸೂಕ್ಷ್ಮಜೀವಿ ಹೀಗೆ ಹೇಳೋದಿದೆ. ಇವುಗಳ ಬಗ್ಗೆ ವಿಚಾರಗಳನ್ನ ಉಲ್ಲೇಖ ಮಾಡಬಹುದಾ ನೋಡಿ? ಸರ್ ಹೌದು, ರೈಸೋಬಿಯಂ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ರೈಸೋಬಿಯಂ ಮೂಲತಃವಾಗಿ ಸರ್ ಇದು ಒಂದು ಸುಗಂಧಕವನ್ನ ಸ್ಥಿರೀಕರಿಸತಕ್ಕಂತ ಒಂದು ಸೂಕ್ಷ್ಮಾಣುಜೀವಿ. ಇದು ಸಾಮಾನ್ಯವಾಗಿ ಅದು ಸ್ವಂತವಾಗಿ ಸಾರಜನಕವನ್ನ ಸ್ಥಿರೀಕರಣ ಮಾಡಲ್ಲ, ಇದಕ್ಕೆ ಒಂದು ಹೋಸ್ಟ್ ಪ್ಲಾಂಟ್ ಬೇಕು. ಅಂದ್ರೆ ಈ ಸೂಕ್ಷ್ಮಾಣುಜೀವಿ ಹೋಸ್ಟ್ ಪ್ಲಾಂಟ್ ಅನ್ನ ಬೇರ್ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆ ಬೇರ್ ಹೋಗಿ ಸೇರ್ಕೊಂಡಾದ್ಮೇಲೆ ಬೇರ್ಗಳಲ್ಲಿ ಗಂಟುಗಳಾಗ್ತವೆ. ಆ ಗಂಟಲ್ಲಿ ಇದು ಇರುತ್ತೆ, ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನ ಹೀರ್ಕೊಂಡು ಅಲ್ಲಿ ಸ್ಥಿರೀಕರಣ ಮಾಡುತ್ತೆ. ಅದು ಆ ಬೆಳೀತಾ ಇರತಕ್ಕಂತ ಗಿಡಕ್ಕೂ ಅನುಕೂಲ ಆಗುತ್ತೆ. ಅನಂತರದಲ್ಲಿ ಆ ಗಂಟುಗಳಲ್ಲಿ ಇರತಕ್ಕಂತ ಅಥವಾ ಗಿಡದಲ್ಲಿ ಶೇಖರಣೆ ಆಗಿರ್ತಕ್ಕಂತ ಸಾರಜನಕ ಕೊಳತು ಗೊಬ್ಬರ ಆದ್ಮೇಲೆ ನಮ್ಮ ಬೇರೆ ಇತರ ಬೆಳೆಗಳಿಗೆ ನಾವು ಯಾವ ಬೆಳೆಯನ್ನ ಬೆಳಿತೀವಿ ಅದಕ್ಕೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಇದು ಒಂದು ರೈಸೋಬಿಯಂ ಅಂತಕ್ಕಂತ ಸೂಕ್ಷ್ಮಾಣುಜೀವಿ, ಸಾರಜನಕ ಸ್ಥಿರೀಕರಣ ಮಾಡಕ್ಕೆ ನಾವು ಬಳಸ್ತೀವಿ. ಇದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ಹೇಳಿದ್ನಲ್ಲ ಸರ್, ಈ ರಿಲೇಷನ್ಶಿಪ್ ಬೇಕು ಅದಕ್ಕೆ. ಅಂದ್ರೆ ಇದು ಹೋಗಿ ಹೋಸ್ಟ್ ಪ್ಲಾಂಟ್ ಹೋಗ್ಬೇಕು, ಹೋಸ್ಟ್ ಪ್ಲಾಂಟ್ ಬೇರ್ಗಳಲ್ಲಿ ಗಂಟುಗಳಾಗ್ಬೇಕು, ಅನಂತರದಲ್ಲಿ ಇದು ಇದರ ಕೆಲಸವನ್ನ ಪ್ರಾರಂಭಿಸುತ್ತೆ. ಹಾಗಾಗಿ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಇದನ್ನ ನಾವು ಉಪಯೋಗ ಮಾಡ್ತೀವಿ. ಸುಮಾರು ಒಂದೊಂದು ಸ್ಟ್ರೈನ್ಸ್ ಗಳಿದೆ ಬೇರೆ ಬೇರೆ ಜಾತಿ ಅಂದ್ರೆ, ಅದರಲ್ಲೇ ಬೇರೆ ಬೇರೆ ಸಣ್ಣ ಉಪಜಾತಿಯಾದಂತ ರೈಜೋಬಿಯಂ ಸಿಗುತ್ತೆ. ನಾವು ಯಾವ ಬೆಳೆಗೆ ಅದನ್ನ ಬಳಸ್ತಾ ಇದೀವಿ ಅಂತಂದ ಮೇಲೆ ನಾವು ಅದನ್ನ ತಗೊಂಡು ಅದನ್ನ ಆ ಬೆಳೆಗೆ ಉಪಯೋಗಿಸಿ ನಾವು ಇದ್ರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ರೈಜೋಬಿಯಂನ ನಾವು ಮೂರು ಬಗೆಯಾಗಿ ನಾವು ಬೆಳೆಗಳಿಗೆ ಉಪಚರಿಸಬಹುದು. ಒಂದು ಬೀಜೋಪಚಾರ, ಬೀಜೋಪಚಾರ ಮಾಡೋದು ಖರ್ಚು ಕಡಿಮೆ ಮತ್ತೆ ಸುಲಭ. ಯಾಕಂತಂದ್ರೆ ಬೇಕಾಗ್ತಕ್ಕಂತ ಸೂಕ್ಷ್ಮಾಣುಜೀವಿಗಳ ಕ್ವಾಂಟಿಟಿನೂ ಕೂಡ ಕಡಿಮೆ. 400 ಗ್ರಾಮ್ ಒಂದ್ ಎಕರೆಗೆ ಅಥವಾ ಒಂದ್ ಎಕರೆಗೆ ಸಾಕು. 400 ಗ್ರಾಮ್ ಸೂಕ್ಷ್ಮಾಣುಜೀವಿಗಳನ್ನು ತಗೆದುಕೊಂಡು ನಾವು ಒಂದ್ ಎಕರೆಗೆ ಬೇಕಾಗಂತ ಬೀಜಗಳಿಗೆ ಉಪಚರಿಸಿ ನಾವು ಅದರ ಉಪಯೋಗನ ಪಡ್ಕೊಳ್ಬಹುದು. ಇದನ್ನ ಉಪಚರಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು 100-150 ಗ್ರಾಮ್ ಬೆಲ್ಲನ ಒಂದ್ ಅರ್ಧ ಲೀಟರ್ ನೀರಿನಲ್ಲಿ ಹಾಕಿ ಕರಗಿಸಿ ಅದನ್ನ ಕುದಿಸ್ಕೋಬೇಕು ಸರ್. ಕುದಿಸ್ಕೊಂಡು ಅದು ಅಂಟು ಅಂಟು ದ್ರಾವಣ ಬರೋ ತನಕ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಸೊ ಈ ತರ ಅಂಟು ದ್ರಾವಣ ಮಾಡ್ಕೋಬೇಕು. ಮಾಡಾದ್ಮೇಲೆ ಅದನ್ನ ಚೆನ್ನಾಗಿ ತಣ್ಣಗ್ ಮಾಡ್ಕೊಂಡು ಈ ತಣ್ಣಗಾದಂತ ದ್ರಾವಣಕ್ಕೆ 400 ಗ್ರಾಮ್ ರೈಜೋಬಿಯಂ ಕಲ್ಚರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ನೆರಳಲ್ಲಿ ಒಣಗಿಸ್ಕೊಂಡು ಮರುದಿನ ಬಿತ್ತನೆ ಮಾಡ್ಬಿಟ್ರೆ ಬೀಜೋಪಚಾರದಿಂದ ಈ ರೈಜೋಬಿಯಂನ ನಮ್ಮ ಬೆಳೆಗಳಿಗೆ ಉಪಯೋಗಿಸ್ಕೊಂಡು ಆ ರೈಜೋಬಿಯಂ ಜೀವಾಣುವಿಂದ ನಮ್ಗೆ ಏನ್ ಅನುಕೂಲ ಆಗುತ್ತೆ, ಸಾರಜನಕ ಸ್ಥಿರೀಕರಣ ನಾವು ಪಡ್ಕೊಳ್ಬಹುದು. ಬಿತ್ತನೆ ಬೀಜನ ಟ್ರೀಟ್ ಮಾಡಕ್ ಆಗ್ಲಿಲ್ಲ ಅನ್ನೋದಾದ್ರೆ ಕೆಲವೊಂದು ನಾಟಿ ಮಾಡೋಕೆ ಪೈರ್ಗಳು ಯೂಸ್ ಮಾಡ್ತಿರ್ತೀವಿ. ಬಿತ್ತನೆ ಬೀಜ ಮಾಡಕ್ಕಾಗಲ್ಲ. ಬಿತ್ತನೆ ಮಾಡೋ ಟೈಮಲ್ಲಿ ಅಥವಾ ಸಸಿ ಮಾಡೋ ಟೈಮಲ್ಲಿ ನಮ್ಗೆ ಆ ಜೀವಾಣು ಸಿಕ್ಕಿರಲ್ಲ. ಅಂತ ಟೈಮಲ್ಲಿ ನಾಟಿ ಮಾಡೋ ಸಂದರ್ಭದಲ್ಲಿ ಸಸಿ ಮಗಳು ಕೂಡ ನಾವು ಉಪಚರಿಸ್ಕೋಬಹುದು. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈಗ ನಾಟಿ ಮಾಡೋ ಸಸಿಗಳಿಗೆ ಬಳಸುವಾಗ ಏನ್ ಮಾಡ್ಬೇಕು, 800 ಗ್ರಾಮ್ ಅಷ್ಟು ನಾವು ರೈಜೋಬಿಯಂ ಕಲ್ಚರ್ನ ತಗೋಬೇಕಾಗತ್ತೆ. ಒಂದ್ 5 ಕೆಜಿ ಅಷ್ಟು ಹಸುವಿನ ಸಗಣಿಯನ್ನ ತಗೊಂಡ್ಕೊಂಡು ಅದಕ್ಕೆ ಒಂದ್ 10 ಲೀಟರ್ ಅಷ್ಟು ನೀರ್ ಹಾಕಿ ಗಬಡ ಮಾಡ್ಕೊಂಡು ಆ ಗಬಡಕ್ಕೆ 800 ಗ್ರಾಮ್ ಅಷ್ಟು ರೈಜೋಬಿಯಂನ ಸೇರಿಸ್ಬೇಕು. ಸೇರಿಸ್ಬಿಟ್ಟು ಬೇರ್ಗಳನ್ನ ಮಿಶ್ರಣದಲ್ಲಿ 20 ನಿಮಿಷದಿಂದ 1/2 ಗಂಟೆ ಅದ್ದಿಟ್ಟು ಆ ನಂತರದಲ್ಲಿ ಆ ಗಿಡಗಳನ್ನ ತೆಗೆದುಕೊಂಡೋಗಿ ನಾಟಿ ಮಾಡ್ಕೊಂಡ್ರು ಕೂಡ ನಾವು ಅದಕ್ಕೆ ಟ್ರೀಟ್ ಮಾಡಿದಾಗ ಉಪಚರಿಸ್ದಂಗಾಗತ್ತೆ, ಮತ್ತೆ ಅದರ ಅನುಕೂಲಗಳು ನಮ್ಗೆ ಸಿಗುತ್ತೆ. ಇವೆರಡು ಆಗ್ಲಿಲ್ಲ, ನಾವು ಇನ್ನೂ ಮಣ್ಣಿಗೆ ಸೇರಿಸ್ಬಿಡ್ತೀವಿ ಡೈರೆಕ್ಟ್ ಆಗಿ ಅನ್ನೋದಾದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇಲ್ಲೇನ್ ಮಾಡ್ಬೇಕು, 2 ಕೆಜಿ ಅಷ್ಟು ನಾವು ಸೂಕ್ಷ್ಮಾಣುಜೀವಿನೇ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಣ್ಣು ಸೇರಿದಾಗ ಅನೇಕ ಕಾರಣಗಳಿಂದ ಅದು ಕೋಶಗಳು ಸತ್ತೋಗ್ಬಿಡ್ಬಹುದು. ಆ ಕಾರಣದಿಂದ ಸ್ವಲ್ಪ ಕ್ವಾಂಟಿಟಿನೇ ಇಲ್ಲಿ ಜಾಸ್ತಿ ಯೂಸ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ನಾವು ಮಣ್ಣಿಗೆ ಈ ಸೂಕ್ಷ್ಮಾಣುಜೀವಿನ ಯಾವ ರೀತಿ ಸೇರಿಸಬಹುದು ಅಂತಂದ್ರೆ, ಒಂದ್ 2 ಕೆಜಿ ಅಷ್ಟು ಸೂಕ್ಷ್ಮಾಣುಜೀವಿಯನ್ನ ಒಂದ್ 100 ಕೆಜಿ ಅಷ್ಟು ಚೆನ್ನಾಗಿ ಕೊಳತಿರ್ತಕ್ಕಂತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಈ 100 ಕೆಜಿ ಗೊಬ್ಬರವನ್ನ ಸಮನಾಗಿ ಹರಡಿ ಅದನ್ನ ಮತ್ತೆ ಉಳುಮೆ ಮಾಡಿ ಮಣ್ಣೊಳಗೆ ಸೇರ್ಸ್ಬಿಡ್ಬೇಕು. ಸೇರಿಸ್ಬಿಟ್ಟು ನಾಟಿ ಮಾಡೋದು ಅಥವಾ ಬಿತ್ತನೆ ಮಾಡತಕ್ಕಂತ ಕೆಲಸವನ್ನು ಮಾಡೋದು ಕೂಡ ಈ 3 ತರದಲ್ಲಿ ನಾವು ಈ ರೈಜೋಬಿಯಂನ ಮಣ್ಣಿಗೆ ಸೇರಿಸಬಹುದು. ಈ ರೀತಿ ಸೇರಿಸೋದ್ರಿಂದ ಏನಾಗುತ್ತೆ, ಇದು ಮಣ್ಣಿನಲ್ಲಿ ಹೋಗಿ ಗಿಡದ ಬೇರುಗಳು ಸೇರ್ಕೊಂಡು ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಸೊ ನಮ್ಮ ಸಂಶೋಧನೆ ಪ್ರಕಾರ ಏನಾಗುತ್ತೆ, ತೊಗರಿ ಸೋಯಾಬೀನ್ ಈ ತರದೆಲ್ಲ ಕ್ರಾಪ್ಸ್ ತಗೊಂಡ್ರೆ ಎಕರೆಗೆ ಸುಮಾರು 75 ಕೆಜಿ ಅಂದ್ರೆ ಒಂದ್ ಎಕರೆ 2.5 ಎಕರೆಗೆ 150 ಕೆಜಿ ತನಕ ಫಿಕ್ಸ್ ಮಾಡುತ್ತೆ. 200 ಕೆಜಿ ತನಕ ಫಿಕ್ಸ್ ಮಾಡದಂತ ಉದಾಹರಣೆಗಳಿದೆ. ಅಂದ್ರೆ ಸಾಮಾನ್ಯವಾಗಿ 20 ಕೆಜಿಯಿಂದ ಬೆಳೆ ಮೇಲೆ ನಾವು ನಿರ್ಧಾರ ಮಾಡ್ಬೇಕಾಗತ್ತೆ. 20 ಕೆಜಿಯಿಂದ 75 ಕೆಜಿ ಅಷ್ಟು ಸಾರಜನಕವನ್ನ ದ್ವಿದಳ ಧಾನ್ಯ ಬೆಳೆ ಆಧಾರದ ಮೇಲೆ ಮಣ್ಣಿನಲ್ಲಿ ಸ್ಥಿರೀಕರಣವನ್ನು ಮಾಡ್ತಕ್ಕಂತ ಕೆಲಸವನ್ನು ಮಾಡ್ಕೊಡ್ತೇವೆ. ಹಾಗಾಗಿ ಸುಮಾರು ಒಂದು 25% ಇಂದ 50% ಸಾರಜನಕದ ಗೊಬ್ಬರದ ಮೇಲೆ ಆಗ್ತಕ್ಕಂತ ಖರ್ಚಿನ ರೈಜೋಬಿಯಂ ಟ್ರೀಟ್ಮೆಂಟ್ ಮಾಡೋದ್ರಿಂದ ಖರ್ಚಿನ ಕಡಿಮೆ ಮಾಡಬಹುದು, ಅಷ್ಟೇ ಇಳುವರಿನ ಪಡ್ಕೊಳ್ಬಹುದು. ನೀಲಿ ಹಸಿರು ಪಾಚಿ ಅಥವಾ ಬ್ಲೂ ಗ್ರೀನ್ ಆಲ್ಗೆ, ಅಜೋಸ್ಪೈರ್ಲಮ್ ಆರ್ ಅಥವಾ ಅಜ್ಟೋಬ್ಯಾಕ್ಟರ್ ಅಂತ, ಇವು ಸ್ಕ್ರೀ ಲಿವಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೀವಿ ಸರ್. ಅಂದ್ರೆ ಈ ತರ ಸಿಂಬಯಾಂಟಿಕ್ ಬೇರೆ ಗಿಡದಲ್ಲಿ ಹೋಗಿ ಹೋಸ್ಟ್ ಪ್ಲಾಂಟ್ ಏನು ಬೇಕಾಗಲ್ಲ, ಬೇರುಗಳ ಸುತ್ತಮುತ್ತ ಜಾಗದಲ್ಲಿ ಸಾರಜನಕವನ್ನು ಒದಗಿಸ್ಕೊಡ್ತವೆ. ಆ ಬೇರುಗಳ ಜೈವಸ್ಪಿಯರ್ ಒಂಥರ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಡುತ್ತೆ ಈ ಸೂಕ್ಷ್ಮಾಣುಜೀವಿಗಳಿಗೆ ಬದುಕಲಿಕ್ಕೆ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಏನು ಇನ್ಫೆಕ್ಷನ್ ಮಾಡದೇ ಇದ್ರು ಕೂಡ ಈ ಸೂಕ್ಷ್ಮಾಣುಜೀವಿಗಳನ್ನ ಈ ಭತ್ತದ ಬೆಳೆನಲ್ಲಿ ಮಾಡೋದ್ರಿಂದ ಸಾರಜನಕವನ್ನು ನಾವು ಬಹಳಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆಗಳಿಗೆ ಕೊಟ್ಕೋಬಹುದು. ಅದ್ರಲ್ಲಿ ಕೊಡಗಿನಲ್ಲಿ ಭತ್ತನೆ ಮುಖ್ಯ ಆಹಾರ ಬೆಳೆ ಆದ್ರಿಂದ ಅಜೋಸ್ಪೈರ್ಲೆಮ್, ಅಸ್ಟೋಬ್ಯಾಕ್ಟರ್ ಅಥವಾ ನೀಲಿ ಹಸಿರು ಪಾಚಿ, ಬ್ಲೂ ಗ್ರೀನ್ ಆಲ್ಗೆ, ಇವು ಮೂರಲ್ಲಿ ಯಾವ್ದಾದ್ರು ಒಂದು ಸೂಕ್ಷ್ಮಾಣುಜೀವಿನ ರೈಜೋಬಿಯಂ ಅಲ್ಲಿ ಯಾವ ರೀತಿ ಹೇಳಿದೆ ಅದೇ ರೀತಿನಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಉಪಚರಿಸಿ ಭತ್ತದ ಬೀಜಗಳಿಗಾರ ಹಾಕ್ಬೋದು ಅಥವಾ ಸಸಿಗಳಿಗಾದ್ರೂ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಗದ್ದೆನಲ್ಲಾದ್ರೂ ಬಳಸಿ ಮಣ್ಣಿಗೆ ಸೇರಿಸೋದ್ರಿಂದ ನಾವು ಭತ್ತಕ್ಕೆ 25-50% ಅಷ್ಟು ಸಾರಜನಕವನ್ನ ಈ ಸೂಕ್ಷ್ಮಾಣುಜೀವಿಗಳ ಮುಖಾಂತರ ಭತ್ತದ ಗಿಡಗಳಿಗೆ ಒದಗಿಸಬಹುದು. ಇದೊಂದನ್ನ ಕೊಡಗಿನ ರೈತರು ಗಮನದಲ್ಲಿಟ್ಟುಕೊಂಡು ಭತ್ತಕ್ಕೆ ಉಪಚರಿಸಿಕೊಂಡು ಅದರ ಅನುಕೂಲತೆಯನ್ನ ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊತೀನಿ. ರಂಜಕ ಕರೆಸಕ್ಕಂತ ಸೂಕ್ಷ್ಮಾಣುಜೀವಿಗಳಲ್ಲಿ 2 ವಿಧ ಇದೆ, ಒಂದು ಬ್ಯಾಕ್ಟೀರಿಯಾ, ಒಂದು ಫಂಗಸ್ ಅಂದ್ರೆ ಏಕಾಣುಜೀವಿಗಳು ಮತ್ತೆ ಶಿಲೀಂಧ್ರಗಳು. ಇವೆರಡು ಕೂಡ ರಂಜಕವನ್ನ ಕರಗಿಸಿ ಗಿಡಗಳಿಗೆ ಒದಗಿಸ್ತವೆ. ರಂಜಕ ಕಮರ್ಷಿಯಲ್ ಗ್ರೇಡ್ ಸಿಗ್ತಕ್ಕಂಥ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ರಾಕ್ ಫಾಸ್ಫೇಟ್ ಆಗಿರ್ಬೋದು ಅಥವಾ ಸಾವಯವ ಅಂಶದಲ್ಲಿ ಇರ್ತಕ್ಕಂಥದ್ದು. ನಾವು ಮಣ್ಣಿಗೆ ಸೇರಿಸಿದ್ರೆ ಮಣ್ಣಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಿಂದ ಏನಾಗುತ್ತೆ, ಅದು ಮಣ್ಣಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಜೊತೆ ರಿಯಾಕ್ಷನ್ಸ್ ಆಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ ಫಿಕ್ಸ್ ಆಗ್ಬಿಡ್ತದೆ. ಈ ಸಂಯುಕ್ತ ರೂಪದಲ್ಲಿ ಇದ್ರೆ ಗಿಡ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇವುಗಳು ಅಯಾನಿಕ್ ರೂಪಕ್ಕೆ ಬರ್ಬೇಕು, ಕ್ಯಾಲ್ಸಿಯಂ ಸಪರೇಟ್ ಆಗಿ ಇರ್ಬೇಕು. ಅವಾಗ ಅಷ್ಟೇ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ನ ಬೇರುಗಳ ಮುಖಾಂತರ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ತವೆ. ಹಾಗಾಗಿ ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳನ್ನ ನಾವು ಬಳಸೋದ್ರಿಂದ ಈ ರಂಜಕದ ರೂಪಾಂತರಕ್ಕೆ ಅಂದ್ರೆ ಗಿಡಗಳು ಸುಲಭವಾಗಿ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ರೂಪಕ್ಕೆ ಅವು ಕನ್ವರ್ಟ್ ಮಾಡುತ್ತೆ. ಈ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಏನಾದ್ರೂ ಇತ್ತು ಅಂದ್ರೆ ಅವು ಕೆಲವೊಂದು ಆಸಿಡ್ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಅಂದ್ರೆ ಅವು ಯಾವ್ಯಾವ ಅಂದ್ರೆ ಗ್ಲುಕೋನಿಕ್ ಆಸಿಡ್ ಇರ್ಬೋದು, ಸಿಟ್ರಿಕ್ ಆಸಿಡ್ ಇರ್ಬೋದು, ಅಸಿಟಿಕ್ ಆಮ್ಲ, ಈ ತರ ಆಸಿಡ್ಗಳು ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಸಂಯುಕ್ತ ರೂಪದಲ್ಲಿರ್ತಕ್ಕಂಥ ರಂಜಕ ಕರಗಿ ಅಯಾನಿಕ್ ಫಾರ್ಮ್ ಆಗಿ ಡಿವೈಡ್ ಆಗಿ ಬರುತ್ತೆ ಸರ್. ಅವಾಗ ಈ ಬೇರುಗಳು ಅದನ್ನ ಸುಲಭವಾಗಿ ಹೀರ್ಕೊಳ್ತವೆ. ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳನ್ನ ನಾವು ಫಾಸ್ಫರಸ್ ಸಾಲಿಬ್ರೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳನ್ನ ನಾವು ನಮ್ಮ ಬೆಳೆಗಳಿಗೆ ಉಪಚರಿಸಿ ಬೆಳೆಸೋದ್ರಿಂದ ಅವು ರಾಸಾಯನಿಕವಾಗಿ ಸಾವಯವ ಆಮ್ಲಗಳನ್ನ ಬಿಡುಗಡೆ ಮಾಡಿ ಮಣ್ಣಿನಲ್ಲಿ ಸ್ಥಿರೀಕರಣಗೊಂಡಿರತಕ್ಕಂಥ ರಂಜಕವನ್ನು ಕರಗಿಸಿ ಗಿಡಗಳಿಗೆ ಒದಗಿಸ್ಕೊಡ್ತೀವಿ. ಆ ರೀತಿ ಮಾಡೋದ್ರಿಂದ ರಂಜಕದ ಕೊರತೆ ಕೂಡ ನಾವು ಕಾಣಿಸಲ್ಲ, ಮಣ್ಣಲ್ಲಿ ಇರತಕ್ಕಂಥ ರಂಜಕ ರೂಪಾಂತರಗೊಂಡು ಹೆಚ್ಚಿನ ಪ್ರಮಾಣದ ರಂಜಕ ಗಿಡಗಳಿಗೆ ಸಿಗುತ್ತೆ ಸರ್. ಈ ರೀತಿಯಾಗಿ ನಾವು ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳನ್ನ ಕೃಷಿಯಲ್ಲಿ ಬಳಸ್ಕೋಬಹುದು ಸರ್. ಟ್ರೈಕೋಡರ್ಮದ ಬಗ್ಗೆ ವಿಚಾರಗಳನ್ನು ಈಗ ಪ್ರಸ್ತಾಪ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಟ್ರೈಕೋಡರ್ಮ ಬಳಕೆ ಬಹಳ ಹೆಚ್ಚಿದೆ. ಕೃಷಿಗೆ ಪೂರಕವಾದಂತಹ ಸಂಶೋಧನಾ ಕೇಂದ್ರಗಳಲ್ಲಿ ಟ್ರೈಕೋಡರ್ಮವನ್ನ ಮಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರೈತರು ಕೂಡ ಟ್ರೈಕೋಡರ್ಮದ ಬಳಕೆಯಿಂದ ಆಗ್ತಕ್ಕಂಥ ಅನುಕೂಲಗಳನ್ನ ಮನಗಂಡಿದ್ದಾರೆ. ಅದು ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ತಮ್ಮ ತೋಟಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಒಂದು ಕೆಲಸ ಮಾಡಲ್ಲ ಸರ್, ಸುಮಾರು 3-4 ಕೆಲಸಗಳನ್ನ ಟ್ರೈಕೋಡರ್ಮ ಬೆಳೆಗಳಿಗೆ ಪೂರಕವಾಗಿ ಕೆಲಸ ಮಾಡಿಕೊಡುತ್ತೆ, ಬೆಳೆಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಅದೇನಪ್ಪಾ ಅಂತಂದ್ರೆ ಟ್ರೈಕೋಡರ್ಮ ಮುಖ್ಯವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಕರಗಿಸೋದ್ರಲ್ಲೂ ಕೂಡ ನಾವು ಉಪಯೋಗಿಸ್ತೀವಿ. ಹಾಗಾಗಿ ನಾವು ಕಾಂಪೋಸ್ಟ್ ಮಾಡ್ಕೋಬೇಕು ಅಂತಂದ್ರೆ ಕೂಡ ಟ್ರೈಕೋಡರ್ಮನ ಯೂಸ್ ಮಾಡ್ಕೋತೀವಿ. ಟ್ರೈಕೋಡರ್ಮವನ್ನ ನ್ಯಾಚುರಲ್ ಆಗಿ ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಮಣ್ಣಲ್ಲಿ ಇರ್ತಕ್ಕಂಥ ಸಾವಯವ ಅಂಶ ಕರಗೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸಿಗುತ್ತೆ. ಹಾಗಾಗಿ ಇದನ್ನ ನ್ಯೂಟ್ರಿಯಂಟ್ ಸಪ್ಲೈಯರ್ ಅಂತ ಹೇಳ್ಬೋದು. ಇನ್ನೊಂದು, ಈ ಟ್ರೈಕೋಡರ್ಮ ಏನಾಗುತ್ತೆ, ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಒಂದು ಆಂಟಿಗೊನಿಸ್ಟಿಕ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ ಅದನ್ನ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಥವಾ ಒಂದು ಜೀವಿಯನ್ನು ಕೊಂದು ಇನ್ನೊಂದು ಜೀವಿ ಬದುಕತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಅದೇ ರೀತಿ ಈ ಸೂಕ್ಷ್ಮಾಣುಜೀವಿಗಳಲ್ಲೂ ಇದೆ. ಇದನ್ನ ನಾವು ಆಂಟಗನಿಸ್ಟಿಕ್ ಎಫೆಕ್ಟ್ ಅಂತಾನು ಕೂಡ ಕರಿತೀವಿ. ಈ ಟ್ರೈಕೋಡರ್ಮ ಸೂಕ್ಷ್ಮಾಣುಜೀವಿ ಏನ್ ಮಾಡುತ್ತೆ, ಬೆಳೆಗಳಲ್ಲಿ ಈ ಕೊಳೆ ರೋಗ, ಸೊರಗು ರೋಗನ ತರತಕ್ಕಂತ ಕೆಲವೊಂದು ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನ ತಿಂದು ಬದುಕುತ್ತೆ. ಒಂದು, ಪೋಷಕಾಂಶಗಳನ್ನ ಸಪ್ಲೈ ಮಾಡುತ್ತೆ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನ ಕರಗಿಸೋದ್ರಿಂದ. ಎರಡನೇದು, ನಮ್ಮ ಬೆಳೆಗಳಿಗೆ ರೋಗವನ್ನ ತರತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ತಿಂದೋದ್ರಿಂದ ರೋಗವನ್ನ ಕಂಟ್ರೋಲ್ ಮಾಡುತ್ತೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೂ ಕೂಡ ಒಂದು ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಅದರ ಜೊತೆಗೆ ರಂಜಕವನ್ನು ಕೂಡ ಕರಗಿಸುತ್ತೆ. ಯಾಕಂದ್ರೆ ಇದು ಕೂಡ ಕೆಲವೊಂದು ಸಾವಯವ ಆಮ್ಲಗಳನ್ನ ಸಕ್ರಿಯೇಟ್ ಮಾಡೋದ್ರಿಂದ, ಪ್ರೊಡ್ಯೂಸ್ ಮಾಡೋದ್ರಿಂದ ರಂಜಕ ಕೂಡ ಕರಗಿಸಿ ಆ ಕರಗತಕ್ಕಂಥ ರಂಜಕ ಸಸ್ಯಗಳಿಗೆ ಸಿಗುತ್ತೆ. ಈ ರೀತಿಯಲ್ಲಿ 3-4 ರೀತಿಯಲ್ಲಿ ಅನುಕೂಲತೆಗಳನ್ನ ನಾವು ಟ್ರೈಕೋಡರ್ಮದಿಂದ ಕಾಣಬಹುದು. ಸೊ ಹಾಗಾಗಿ ಈ ಟ್ರೈಕೋಡರ್ಮನ್ನ ನಾವು ಎಲ್ಲ ಆಹಾರ ಬೆಳೆಗಳು, ದ್ವಿದಳ ಧಾನ್ಯಗಳು, ಏಲಕ್ಕಿ, ಬಾಳೆ, ಮೆಣಸು, ತೋಟಗಾರಿಕೆ ಬೆಳೆಗಳಲ್ಲಿ ಕೂಡ ಯಥೇಚ್ಛವಾಗಿ ಬೆಳಿತೀವಿ. ಅದರಲ್ಲೂ ಮಲೆನಾಡ್ ಅಂತ ಭಾಗದಲ್ಲಿ ಮೆಣಸಿಗೆ ಬಾಳೆ ಯೂಸ್ ಮಾಡ್ತಾರೆ. ಮೆಣಸಿನ ಸೊರಗು ರೋಗವನ್ನು ಕಂಟ್ರೋಲ್ ಮಾಡಕ್ಕೆ ಟ್ರೈಕೋಡರ್ಮ ಬಳಕೆನೂ ಕೂಡ ಒಂದು. ನಿಜ, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಷ್ಟೋ ಪ್ರದೇಶಗಳಲ್ಲಿ ಖಾಸಗಿಯಾಗಿ ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಸಹ ಉತ್ಪಾದನೆ ಮಾಡಿ ವಿತರಣೆ ಮಾಡ್ತದವು. ಹೌದು ಸರ್, ಹೌದು. ಹೀಗೆ ಹುಡುಕ್ತಾ ಹೋದ್ರೆ ಸ್ಯೂಡೋಮೋನಸ್, ಅಜೋಸ್ಪೈರ್ಲಮ್, ಬೇರೆ ಬೇರೆ ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳು ನಮಗೆ ಕಂಡು ಬರ್ತವೆ. ಎಷ್ಟೋ ಸೂಕ್ಷ್ಮ ಜೀವಿಗಳನ್ನ ಇನ್ನೂ ಹುಡುಕಿಲ್ಲ, ಹಾಗೆ ಪ್ರಯೋಗಾಲಯದಲ್ಲೂ ಅಭಿವೃದ್ಧಿಪಡಿಸಲಿಕ್ಕಾಗಿಲ್ಲ. ಆದರೂ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳಲ್ಲಿ ಈ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗ್ತಾ ಆ ಮೂಲಕ ರೈತರಿಗೆ ಉಪಕಾರ ಮಾಡ್ತದವೆ. ರಾಸಾಯನಿಕ ಗೊಬ್ಬರಗಳನ್ನ, ವಿಷಗಳನ್ನ ಆದಷ್ಟು ಹೆಚ್ಚೆಚ್ಚು ಬಳಸುವ ಒಂದು ಪ್ರಯತ್ನಗಳಿಗೆ ಕಡಿವಾಣ ಹಾಕಿದ್ರೆ ಒಳ್ಳೇದು. ಹೌದು, ಬಹಳ ಅನುಕೂಲ ಆಗುತ್ತೆ ಸರ್. ಸೊ ಕೃಷಿಯಲ್ಲಿ ಅನೇಕ ತರದಾದಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಗುರುತಿಸಿ ಅವನ್ನ ಬಳಕೆ ಮಾಡ್ಕೊತಾ ಇದ್ವಿ. ಹಾಗಾಗಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರ ಬೆಳೆಯ ಆಧಾರದ ಮೇಲೆ ಅದನ್ನ ಕೃಷಿಯಲ್ಲಿ ಬಳಸಿ ಅದನ್ನ ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾನು ತಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಕೊನೆಯದಾಗಿ ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸುಮಾರು ಅನೇಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸಾವಯವ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ಯಾಕಂತಂದ್ರೆ ಕೊಟ್ಟಿಗೆ ಗೊಬ್ಬರನೇ ಆಗಿರ್ಬೋದು ಅಥವಾ ಕೃಷಿಯಲ್ಲಿ ಸಿಗ್ತಕ್ಕಂಥ ಇತರ ತ್ಯಾಜ್ಯಗಳಿಂದ ನಾವು ಸಾವಯವ ಗೊಬ್ಬರಗಳನ್ನ ಮಾಡ್ಕೋಬೇಕಾದ್ರೆ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಉತ್ಕೃಷ್ಟವಾದಂತಹ ಗೊಬ್ಬರವನ್ನ ಕೂಡ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡಿ ಮಾಡ್ಕೋಬಹುದು. ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ಕೊಂಡು ನಾವು ಗೊಬ್ಬರವನ್ನ ತಯಾರು ಮಾಡ್ಬೋದು. ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ಬಳಸೋದ್ರಿಂದ ಹೊಳೆಯೋದು ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಕಡಿಮೆ ಸಮಯದಲ್ಲಿ ಉತ್ಕೃಷ್ಟವಾದಂತಹ ಕಾಂಪೋಸ್ಟ್ ಗೊಬ್ಬರ ನಮಗೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಬ್ಯಾಕ್ಟೀರಿಯಾಗಳಾದಂತಹ ಸೆಲ್ಯುಲೋಮೋನಾಸ್, ಅಸ್ಟ್ರೋಬ್ಯಾಕ್ಟರ್ ಅಂತ ಸೂಕ್ಷ್ಮಾಣು ಜೀವಿಗಳನ್ನ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ಹಾಗೆ ಸಿಲಿಂಡರ್ ಜಾತಿಯಲ್ಲಿ ಇರ್ತಕ್ಕಂಥ ಪ್ಲೂರೋಟರ್ಸ್, ಅಣಬೆ, ಆಸ್ಪರ್ಜಿಲಸ್, ಪೆನ್ಸಿಲಿಯಂ ಇತರ ಸೂಕ್ಷ್ಮ ಜೀವಿಗಳನ್ನ ನಾವು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ಮತ್ತೆ ಆಕ್ಟಿನೋಮೈಟಿಸಿಸ್ ಗುಂಪಿಗೆ ಸೇರಿದಂತಹ ಸ್ಟ್ರೆಪ್ಟೋಮೈಸಿನ್, ನೊಕಾರ್ಡಿಯಾ ಮುಂತಾದ ಸೂಕ್ಷ್ಮ ಜೀವಿಗಳನ್ನ ನಾವು ಬಳಸ್ಕೊಂಡು ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕ್ವಾಲಿಟಿಯನ್ನ, ಉತ್ಕೃಷ್ಟವಾದಂತಹ ಗೊಬ್ಬರವನ್ನ ನಾವು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ರೈತ ಬಾಂಧವರು ಕೃಷಿಯಲ್ಲಿ ಸಾರಜನಕ ಸ್ಥಿರೀಕರಣಕ್ಕೆ ಬೇಕಾಗ್ತಂತ ಸೂಕ್ಷ್ಮ ಜೀವಿಗಳು, ರಂಜಕ ಕರೆಸ್ತಕ್ಕಂತಹ ಸೂಕ್ಷ್ಮ ಜೀವಿಗಳು, ಇತರ ಪೋಷಕಾಂಶಗಳನ್ನ ಕರೆಸ್ತಕ್ಕಂತ ಸೂಕ್ಷ್ಮ ಜೀವಿಗಳು, ಮತ್ತೆ ಕಾಂಪೋಸ್ಟ್ ಕಲ್ಚರ್ ಗಳನ್ನ ಬಳಸ್ಕೊಂಡು ಉತ್ಕೃಷ್ಟವಾದ ಕಾಂಪೋಸ್ಟ್ ಗಳನ್ನ ತಯಾರಿಸಿಕೊಂಡು ಹೆಚ್ಚು ಹೆಚ್ಚು ಸಾವಯವ ಅಂಶಗಳು ಮತ್ತೆ ಹೆಚ್ಚು ಹೆಚ್ಚು ಉಪಯುಕ್ತ ಜೈವಿಕ ಸೂಕ್ಷ್ಮ ಜೀವಿಗಳನ್ನ ತಮ್ಮ ಕೃಷಿಯಲ್ಲಿ ಬಳಕೆ ಮಾಡಿಕೊಂಡು ತಮ್ಮ ತೋಟದಲ್ಲಿರ್ತಕ್ಕಂತ ಬೆಳೆಗಳಿಗೆ ಪೂರಕವಾದಂತಹ ಪೋಷಕಾಂಶಗಳನ್ನ ಒದಗಿಸಿ ಉತ್ಕೃಷ್ಟವಾದ ಬೆಳೆಯನ್ನು ಬೆಳ್ಕೊಂಡು ಪರಿಸರಕ್ಕೆ ಪೂರಕವಾಗಿ ಕೃಷಿಯನ್ನ ಮಾಡಿ ಹೆಚ್ಚು ಆದಾಯವನ್ನು ಗಳಿಸಲಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ವಿವರವಾದ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಡಾಕ್ಟ್ರೆ ತಮಗೆ ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಕೇಳುಗರೆ, ಇದುವರೆಗೆ ಕೃಷಿಯಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಪಾತ್ರ ಮತ್ತು ಅವುಗಳ ಬಳಕೆ ಈ ಕುರಿತಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಮಡಿಕೇರಿಯಲ್ಲಿರುವ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಸವಲಿಂಗಯ್ಯ ಅವರು. ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 7259675685, 7259675685. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳಿಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನವಾಣಿಯಲ್ಲಿ ನಾರಿದಾರಿ, ಕೃಷಿಯಲ್ಲಿ ನಿರತರಾದ ಮಹಿಳೆಯನ್ನು ಪರಿಚಯಿಸುವ ಕಾರ್ಯಕ್ರಮ. ಇದರಲ್ಲಿ ತೆನ್ನೀರ ಜಾನಕಿ ಅವರೊಂದಿಗೆ ಮಾತುಕತೆ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಇದೊಂದು ಪ್ರಕಟಣೆ. 2022-23 ಸಾಲಿಗೆ ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆದರ್ಶವಾಗಿ ಸೇವೆ ಸಲ್ಲಿಸಿರುವ, ಕನಿಷ್ಠ 5 ವರ್ಷಗಳ ಸೇವೆ ಸಲ್ಲಿಸಿರಬೇಕು, ವ್ಯಕ್ತಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. 2022-23 ಸಾಲಿಗೆ ಮಹಿಳಾ ಅಭಿವೃದ್ಧಿ, ಕ್ರೀಡೆ, ಶಿಕ್ಷಣ, ಕಲೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಮಹಿಳೆಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಜನವರಿ 1, 2022 ಡಿಸೆಂಬರ್ 31, 2022 ಅವಧಿಯಲ್ಲಿ ಶೌರ್ಯ ಸಾಹಸ ಪ್ರಶಸ್ತಿ, ಇತರ ಪ್ರಾಣಿ ರಕ್ಷಣೆ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸಲು ಸಹಕಾರಿಯಾಗಿರುವ ಪ್ರಕರಣಗಳಿದ್ದು ಅಂತಹ ಮಹಿಳೆಯರು ವೀರ ಮಹಿಳೆ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇದರ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9482194105 ಅಥವಾ 9535652603 ಸಂಪರ್ಕವನ್ನು ಮಾಡಬಹುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಜಿಲ್ಲಾ ದಿವ್ಯಾಂಗರ ಒಕ್ಕೂಟ ಹಂಗೆ ಮಡಿಕೇರಿ ನಗರಸಭೆನ ಕೂಡುಕೂಟಲ್ಲಿ ದಿವ್ಯಾಂಗರ ದಿನಾಚರಣೆ ಹಂಗೆ ಕುಂದುಕೊರತೆ ಸಭೆ ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದು ಈ ಕಾರ್ಯಕ್ರಮನ ಶಾಸಕರಾದ ಕೆಜಿ ಬೋಪಯ್ಯ ಉದ್ಘಾಟನೆ ಮಾಡಿದ್ದು, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಪೌರಾಯುಕ್ತ ವಿಜಯ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆಕಾಶ್ ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗಳು ಹಾಜರಿದ್ದವು. ಸಭಾ ಕಾರ್ಯಕ್ರಮ ಮುಗ್ದಂಗೆ ಕುಂದುಕೊರತೆ ಸಭೆ ಸಹ ನಡೆದು. ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಹಬ್ಬದ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಡಗು ವಿಕಸನ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಇದೇ 7ಕ್ಕೆ 2022-23 ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ವಿಶೇಷ ತರಬೇತಿ ಏರ್ಪಾಟು ಮಾಡಲಾಯಿತು. ಗೋಣಿಕೊಪ್ಪ ಲಯನ್ಸ್ ವಿದ್ಯಾಸಂಸ್ಥೆ ಸಭಾಬಾಡಲ್ಲಿ ನಡೆಯುವ ಕಾರ್ಯಕ್ರಮನ ಡಿಡಿಪಿ ಸಿ ರಂಗದಾಮಯ್ಯ ಉದ್ಘಾಟನೆ ಮಾಡುವೆ. ಮೋಟಿವೇಶನ್ ಗುರು ತೀತಮಡ ಅರ್ಜುನ್ ದೇವಯ್ಯ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ 8 ಫಲಾನುಭವಿ ಆಧಾರಿತ ಯೋಜನೆಗಳನ್ನ ಸುವಿಧಾ ಯೋಜನೆ ಇವರಿಂದ ಡಿಬಿಟಿ ಆನ್ಲೈನ್ ವೇದಿಕೆ ತಂತ್ರಾಂಶದಡಿ ಅಳವಡಿಸಲಾಯಿತು. ಆದ್ದರಿಂದ ಮೆರಿಟ್ ವಿದ್ಯಾರ್ಥಿ ವೇತನ, ಬಹುಮಾನ ಹಣ, ಶಿಶುಪಾಲನಾ ಭತ್ಯೆ ಸೇರಿದಂತೆ 8 ಯೋಜನೆಗಳಿಗೆ ಫಲಾನುಭವಿಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಕ್ಕೆ ಇದೇ 15 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕಾದರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಸಂಪರ್ಕಿಸಕುತ್ತ ಇಲಾಖೆಯ ಕಲ್ಯಾಣಾಧಿಕಾರಿಯವು ತಿಳಿಸೇಳು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಫೆಬ್ರವರಿ 11ಕ್ಕೆ ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾ ಲೋಕ ಅದಾಲತ್ ನಡೆದದೆ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಸಾದ್ ಅವರು ತಿಳಿಸೇಳು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗುವಂತಹ ಅಪರಾಧಿಕ ಪ್ರಕರಣಗ, ಬ್ಯಾಂಕ್ ವಸೂಲಾತಿ, ಉದ್ಯೋಗದಲ್ಲಿ ಪುನರ್ಸ್ಥಾಪಿಸಲ್ಪಡುವಂತವು, ವೇತನ ಕ್ಲೈಮ್, ರಿಯಲ್ ಎಸ್ಟೇಟ್ ಸಾಲ ವಸೂಲಾತಿ ಸೇರಿದಂತೆ ಸಿವಿಲ್ ಹಂಗೆ ಇತರೆ ಪ್ರಕರಣಗಳನ್ನ ರಾಜಿ ಮೂಲಕ ಪರಿಹರಿಸಿ ಕಣಕ್ ಕಮ್ಮಿ ಖರ್ಚಲ್ಲಿ ಬೇಗ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶ ಆಟೂತ ಇವು ತಿಳಿಸೇಳು. ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಫೆಬ್ರವರಿ 3ಕ್ಕೆ ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆಯಕ್ಕಿರುವ ತಾಲೂಕಿನ ಸುರುಣ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಡೆಯುವ ಕವಿಗೋಷ್ಠಿಗೆ ಕವಿಗಳಿಂದ ಕವನಗಳನ್ನ ಆಹ್ವಾನಿಸಲಾಯಿತು. ತಾಲೂಕು ವ್ಯಾಪ್ತಿನ ಕವಿಗಳಿಂದ ಮಾತ್ರ ಕವನಗಳನ್ನ ಆಹ್ವಾನಿಸಿದ್ದು ಕವಿತೆಗೆ 15-20 ಸಾಲುಗಳ ಮಿತಿಲಿರಕು ಕುಸಿರವು ಜನವರಿ 12ರೊಳಗೆ ಕಳಿಸಿಕೊಡಕು. ಕರ್ನಾಟಕ ಪೌರ ಸುಧಾರಣೆಗಳ ಕೋಶ ಬೆಂಗಳೂರು ಅವರ ನಿರ್ದೇಶನದಂಗೆ ನಗರಸಭೆ ವ್ಯಾಪ್ತಿನೊಳಗೆ ಬರುವ ಎಲ್ಲಾ ವಾಸ, ವಾಣಿಜ್ಯ, ಕೈಗಾರಿಕಾ, ಇತರೆ ಕಟ್ಟಡ ಮತ್ತೆ ಖಾಲಿ ಜಾಗಗಳ ವಿವರನ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿಕೆ ಉದ್ದೇಶಿಸಲಾಯಿತು. ಇದೇ 6 ತೆರೆ ನಾಳೆಯಿಂದ ಎಲ್ಲಾ ವಾರ್ಡ್ನ ಮನೆ, ಕಟ್ಟಡ, ಖಾಲಿ ಜಾಗಕ್ಕೆ ಸರ್ವೆಗೆ ನಿಯೋಜಿತ ಸಿಬ್ಬಂದಿಗೆ ಬರ್ತಾ ಇದ್ದು ಇವು ಬರುವಂತಹ ಸಂದರ್ಭದಲ್ಲಿ ಮಾಲೀಕತ್ವದ ದಾಖಲೆ ಸೇರಿದಂತೆ ಇನ್ನಿತರ ದಾಖಲಾತಿಗಳನ್ನ ಕೊಟ್ಟು ಸಹಕರಿಸಕೂತ ನಗರಸಭೆಯ ಪೌರಾಯುಕ್ತರಾದ ವಿಜಯವು ತಿಳಿಸೇಳು. ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿಯವು ಇದೇ 6 ತೆರೆ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಬೆಳಿಗ್ಗೆ ಕುಶಾಲನಗರದ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೆಣ್ಮಕ್ಕಳ ಓಬವು ಆತ್ಮರಕ್ಷಣೆ ಕಲೆ ಪ್ರದರ್ಶನದಲ್ಲಿ ಭಾಗವಹಿಸುವೆ. ಮತ್ತೆ ಬೈಚನಹಳ್ಳಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಟ್ಟವೆತ ಸಚಿವರ ಆಪ್ತ ಕಾರ್ಯದರ್ಶಿಯವು ತಿಳಿಸೇಳು. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ 2022-23 ಸಾಲಿನಲ್ಲಿ ಹೊಲಿಗೆ ಯಂತ್ರ ಹಂಚುವ ಯೋಜನೆಯಡಿ ಅರ್ಜಿ ಕರೆದಳು. ನಿಗಮದ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನ ಹಂಚಿಕೆ ಮಾಡುವ ಸ್ವಾವಲಂಬಿ ಯೋಜನೆಯಲ್ಲಿ ಸೌಲಭ್ಯ ಪಡ್ಕಣಿಕೆ ಕುಸಿಯಿರುವ ಪ್ರವರ್ಗ 1, 2A, 3A ಮತ್ತು 3B ಸೇರಿದ 18-55 ವರ್ಷದ ನಡುವಿರುವ ಆನ್ಲೈನ್ಲಿ ಫೆಬ್ರವರಿ 20ಕ್ಕೆ ಮುಟ್ಟ ಅರ್ಜಿ ಹಾಕಕ್ಕ. ಜಾಸ್ತಿ ಮಾಹಿತಿ ಬೇಕಾದರೆ ನಿಗಮದ ಕಚೇರಿಯನ್ನು ಸಂಪರ್ಕಿಸಿ ಪಡ್ಕಣಕ್ಕಂತ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸೇಳು. ಇದೇ ಜನವರಿ 28ಕ್ಕೆ ಮಡಿಕೇರಿ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಟ್ಟಗೇರಿನ ಉದಯ ಪ್ರೌಢಶಾಲಿನ ಅಂಗಳಲ್ಲಿ ನಡೆಸಿಕೆ ತೀರ್ಮಾನಿಸಿದ್ದು ನುಡಿ ಜಾತ್ರೆಗೆ ಎಲ್ಲವೂ ಕೈಜೋಡಿಸೋ ಕೂತ ಶಾಸಕರ ಹಂಗೆ ಸ್ವಾಗತ ಸಮಿತಿ ಗೌರವ ಅಧ್ಯಕ್ಷರಾದ ಕೆಜಿ ಬೋಪಯ್ಯವು ಹೇಳ್ದು. ಸಾಹಿತ್ಯ ಸಮ್ಮೇಳನದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು. ಈಗಾಗಲೇ ಬೇರೆ ಬೇರೆ ಉಪಸಮಿತಿಗಳನ್ನ ರಚಿಸಲಾಗಿದ್ದು ಇಂಥ ಉಪಸಮಿತಿಗ ತಮಗೆ ವಹಿಸಿರುವ ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡಿ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಕೂತ ಇವು ಹೇಳ್ದು. ಈ ಸಂದರ್ಭ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕೇಶವ ಕಾಮತ್, ತಾಲೂಕು ಘಟಕದ ಅಂಬೇಕಲ್ ನವೀನ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ₹20,000 ಮತ್ತು ಅಡ್ವೆಂಚರ್ ಟ್ರಿಪ್ ಗೆಲ್ಲುವ ಅವಕಾಶ. ಕರ್ನಾಟಕ ಅರಣ್ಯ ಇಲಾಖೆಯು ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ. ಬನ್ನಿ ಭಾಗವಹಿಸಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ www.aranya.gov.in ಗೆ ಭೇಟಿ ನೀಡಿ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಅಲ್ಲರಿ, ನೆಕ್ಸ್ಟ್ ವೀಕ್ ಫಂಕ್ಷನ್, ನನ್ ಶಾಪಿಂಗ್ ಅಂತೂ ಆಗೋಯ್ತು. ನಿಮ್ಗೆ ಮಗನ್ಗೆ ಡ್ರೆಸ್ ಯಾವಾಗ ತಗೊಳ್ತೀರಾ? ಇಷ್ಟು ದಿನ ತಗೊಳ್ದೆ ವೇಟ್ ಮಾಡಿದ್ದು ಒಳ್ಳೇದೇ ಆಯ್ತು. ವಿರಾಜ್ಪೇಟೆಯ ಇಂಡಿಯನ್ ಟ್ಯಾಲೆಂಟ್ ಬ್ರಾಂಡೆಡ್ ಶೋರೂಮ್ ನಲ್ಲಿ ಇದುವರೆಗೆ ಎಲ್ಲೂ ನೀಡಿರದಂತಹ ಅಮೋಘ ಆಫರ್ ಇದೆ. ಬೈ ಟೂ ಗೆಟ್ ಒನ್ ಫ್ರೀ, ಬೈ ತ್ರೀ ಗೆಟ್ ತ್ರೀ ಫ್ರೀ, ಇದಲ್ದೆ ಹಲವು ಆಫರ್ ಕೂಡ ಇದೆಯಂತೆ. ಅಲ್ಲೇ ತಗೊಂಡ್ರಾಯ್ತು. ಇಂಡಿಯನ್ ಟ್ಯಾಲೆಂಟ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೊಡಗಿನ ಯುವ ಪ್ರತಿಭೆ ಇಬ್ನಿ ಒಳವಾಡಿ ಗ್ರಾಮದ ಮಾಲೇರ ಪ್ರಮೋದ್ ಬೋಪಣ್ಣ ನಟಿಸಿರುವ ಚೊಚ್ಚಲ ಸಿನಿಮಾ ಮರೆಯದೆ ಕ್ಷಮಿಸು ಇದೇ 6ನೇ ತಾರೀಕು ಶುಕ್ರವಾರದಿಂದ ಕರ್ನಾಟಕದಾದ್ಯಂತ ತೆರೆ ಕಾಣಲಿದೆ. ಸುಂಟಿಕೊಪ್ಪದ ಗಣೇಶ ಚಿತ್ರ ಮಂದಿರದಲ್ಲಿಯೂ ಕೂಡ ಚಿತ್ರ ಬಿಡುಗಡೆಯಾಗಲಿದ್ದು, ನಾಡಿನ ಎಲ್ಲರೂ ಕುಟುಂಬ ಸಮೇತರಾಗಿ ಸಿನಿಮಾವನ್ನು ವೀಕ್ಷಿಸಿ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ಸಿನಿಮಾ ತಂಡ ಕೋರಿದೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪರಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಭಾಗಮಂಡಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೇರಂಗಾಲ ವಾರ್ಡ್ ಸಭೆ ನಾಳೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಚೇರಂಗಾಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ತಾವೂರು ವಾರ್ಡ್ ಸಭೆ ನಾಳೆ ಶುಕ್ರವಾರ ಅಪರಾಹ್ನ 3 ಗಂಟೆಗೆ ತಾವೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲೂ. ಕೋರಂಗಾಲ ವಾರ್ಡ್ ಸಭೆ 7ರಂದು ಶನಿವಾರ ಪೂರ್ವಾಹ್ನ 10 ಗಂಟೆಗೆ ಕೋರಂಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಭಾಗಮಂಡಲ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಇದೀಗ ಮಡಿಕೇರಿಯ ಮಹಾದೇವಪೇಟೆಗೆ ಸ್ಥಳಾಂತರಗೊಂಡಿದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಕೋರ್ಸ್ಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಂಪರ್ಕಿಸಿ ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್, ಆಪೋಸಿಟ್ ಸ್ಕೈಗೋಲ್ಡ್, ಮಡಿಕೇರಿ. ಮೊಬೈಲ್ 8431633899. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿ ವರ್ಷದಂಗೆ ಈ ಸಲನು SSLCಲಿ ಗ್ರಾಮೀಣ ವಿಭಾಗದಲ್ಲಿ 85% ನ ಮೇಲೆ, ನಗರ ವಿಭಾಗದಲ್ಲಿ 90% ನ ಮೇಲೆ ಅಂಕ ತಕೊಂಡ ಮಕ್ಕಳಿಗೆ PUC ಹಂಗೆ ಪದವಿ ತರಗತಿಲಿ ಜಾಸ್ತಿ ಅಂಕ ತಕೊಂಡೋಕೆ, CET ಲಿ 1000 ಅಂಕದೊಳಗೆ, NEET ಲಿ ರಾಷ್ಟ್ರಮಟ್ಟದಲ್ಲಿ 5000 ಅಂಕ ಪಡ್ಕೊಂಡ ಗೌಡ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭ ಪುರಸ್ಕಾರ ಕೊಡಿಕೆ, ಹಂಗೆ ವೈದ್ಯಕೀಯ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಲಿ ರ್ಯಾಂಕ್ ತಕೊಂಡೋಕೆ, ಕಲೆ ಕ್ರೀಡೆ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋಕೆ ಸನ್ಮಾನ ಮಾಡಿಕೆ ಅರ್ಜಿ ಕರೆದೋಳು. ದಾಖಲಾತಿಗೊಟ್ಟಿಗೆ ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 15 ಆಖೀರಿ ದಿನಾಥ ಸಂಘದ ಪ್ರಕಟಣೆ ತಿಳಿಸಿತ್ತು. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಈಗ ನಿಧನ ಸುದ್ದಿ. ಮೂರ್ನಾಡ್ ಕಿಗ್ಗಾಲ್ ಗ್ರಾಮದ್ರ ಬಾಚಿಟ್ಟಿರ ಪೌತಿ ನಾನಪ್ಪ ಅಪ್ಪುಣು ಐಂಡ ಪುಣ್ಣು ವಕೀಲ ಸಂಜು ನಂದಾನಂಜಪ್ಪ ಐಂಡ ಅವ್ವ ಪೊನ್ನವ್ವ ಕಾವೇರಮ್ಮ 99 ಇಂದು ಮರಣಪಟ್ಟಿದೆ. ಬಾಚಿಟ್ಟಿರ ಪೊನ್ನವ್ವ ಕಾವೇರಮ್ಮ ಅಂಡ ತಾಮನೆ ಮಚ್ಚಂಡ ಕೋಕೇರಿ ಅಂಗಡ ಅಕೇರಿ ಕಾರ್ಯ ನಾಳೆ ಮಧ್ಯಾಹ್ನ ತರಮಿದನಪ್ಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ಚೇರಂಬಾಣಿ ಕೋಪಟ್ಟಿ ನಿವಾಸಿ ಕೊಟ್ಟುಕತ್ತಿರ ನೀಲವ್ವ ಅಂಗ 82 ಬಯತ್ಲು ಇಂದು ಪೊಲಾಕ 9:30 ಗಂಟೆಗೆ ಮರಣಪಟ್ಟಿತು. ಕೊಟ್ಟುಕತ್ತಿರ ಕಾಳಪ್ಪ ಅಂಡ ಪುಣ್ಣು ನೀಲವ್ವ ತಾಮನೆ ಚೋಕಿರ ಅಕೇರಿ ಕಾರ್ಯ ನಾಳೆ ಕೋಪಟ್ಟಿ ಒಕ್ಕ ತೋಟಗಳ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಅನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯೂ ಆನ ಮತದಾರಂಗಡ ಪಟ್ಟಿರ ವೀಕ್ಷಕಂಗಳನ್ನ ವಿ ಅನ್ಬುಕುಮಾರ್ ಸೋಮರ್ಪೇಟೆ ತಾಲೂಕರ ಕೊಡ್ಲಿಪೇಟೆ ಹೋಬಳಿರ ಮತಗಟ್ಟೆ ಇರೋತೊ ಎಂಬುದು 30 ಪಿಂಚ 31 ಇಂದು ಪೋಯಿತು ಪರಿಶೀಲನೆ ನಡೆಸಿ ಅನ್ನನೆ ಮತಗಟ್ಟೆರ ಬಿ ಎಲ್ಲೋ ಐಂಗಡೆಂಜ ಮಾಹಿತಿ ಪಡೆದಂಡ ಅವು ಮತದಾರಂಗಡ ವಿವರ ಪುದಿಯದಾಯಿತ ಮತದಾರಂಗಡ ಪಟ್ಟಿಗೆ ಕೂಡನೆಯಂಗ ನಮೂನೆ ಏಳಾಂಡ ಅಡಿಲು ಪಟ್ಟಿಯಿಂದ ಕೈಬಿಟ್ಟ ಮತದಾರಂಗಡ ಪೆದ ಕೂಡನಿಕೆ ಬಾರಬಾರ ವಿವರತ್ನ ಕೇಟರಂಜತ್ ತಹಶೀಲ್ದಾರ್ ನರಗುಂದ ಕಂದಾಯ ಪರಿವೀಕ್ಷಕಂಗ ಗ್ರಾಮ ಆಡಳಿತಾಧಿಕಾರಿ ಕೂಡನಿಕೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್ ರಾಷ್ಟೀಯ ಕಾನೂನು ಸೇವಾ ಪ್ರಾಧಿಕಾರ ಪಿನ್ನ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರತ್ರ ನಿರ್ದೇಶನ ಕೊತ್ತನೆಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತ್ರ ಆದನೆಯಲ್ಲಿ ಜಿಲ್ಲೆಯ ಬೋರೆ ಬೋರೆ ಹಂತತ್ರ ಎಲ್ಲ ನ್ಯಾಯಾಲಯತ್ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ ಫೆಬ್ರವರಿ 11 ನಡಪ ಅಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ಪಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಕೆಬಿ ಪ್ರಸಾದ್ ಅರಿಚಿಟಿತು ಜಿಲ್ಲಾ ದಿವ್ಯಾಂಗರ ಒಕ್ಕೂಟ ಪಿನ್ನ ಮಡಿಕೇರಿ ನಗರಸಭೆ ಕೂಡುಕೂಟತ್ ದಿವ್ಯಾಂಗ ನಾಳು ಪಿನ್ನ ದಿವ್ಯಾಂಗ ಕುಂದುಕೊರತೆ ಸಭೆ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದ ನಡೆದತ್ ಜಿಲ್ಲಾಧಿಕಾರಿ ಡಾ ಸತೀಶ್ ಎಣಕೊರು ಕಾರಿಕೆಯಲ್ಲಿ ನಡೆದ ಕಾರ್ಯಕ್ರಮತನ ಶಾಸಕ ಕೆಜಿ ಬೋಪಯ್ಯ ಉದ್ಘಾಟನೆ ಮಾಡಿಸಿ ನಗರಸಭೆ